ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಸೇವೆಗೆ ಸೇರ್ಪಡೆ, ಶಿಕ್ಷಣ ಸಚಿವ ಬಿಸಿ ನಾಗೇಶ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನಾಳೆ ಪರೀಕ್ಷಾ ಪೇ ಚರ್ಚಾ ಸಂವಾದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದುತ್ತಿರುವು ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪಿನ ವಿವರ. ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಜಿಲ್ಲಾಡಳಿತದ ವತಿಯಿಂದ 74ನೇ ಗಣರಾಜ್ಯೋತ್ಸವ ದಿನಾಚರಣೆನ ಇಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಲತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ಧ್ವಜಾರೋಹಣ ನೆರವೇರಿಸಿದ್ದು, ಶಾಸಕರಾದ ಎಂಪಿ ಅಪ್ಪಚ್ಚರಂಜನ್, ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷರಾದ ನಾಪಂಡ ರವಿ ಕಾಳಪ್ಪ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಯಾಪ್ಟನ್ ಎಂ ಎ ಅಯ್ಯಪ್ಪ, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್, ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಳ್ ಸೇರಿದಂತೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದು. ಈ ಸಂದರ್ಭ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ರಾಣಿ ಮಚ್ಚಯ್ಯ ಅವರನ್ನ ಜಿಲ್ಲಾಡಳಿತದ ವತಿಯಿಂದ ಸನ್ಮಾನಿಸಲಾಯಿತು. ಮತ್ತೆ ಸಚಿವರು ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಹೊಸದಾಗಿ 96 ಲಕ್ಷ ವೆಚ್ಚದಲ್ಲಿ ಕಟ್ಟಿರುವ ಕಟ್ಟಡ ಉದ್ಘಾಟನೆ ಮಾಡಿದ್ರು. ಮಕ್ಕಳ ಕ್ರಿಯಾಶೀಲತೆಗೆ ಕಲಿಕಾ ಹಬ್ಬ ಸಹಕಾರಿ. ಸರ್ಕಾರಿ ಶಾಲಿನ ಮಕ್ಕಳಿಗೆ ಜ್ಞಾನ ಹೆಚ್ಚಿಕೆ ಈ ಹಬ್ಬ ಒಳ್ಳೆ ಅವಕಾಶ. ಎಲ್ಲವೂ ಇದರ ಸದುಪಯೋಗ ಪಡಿಸಿಕೊಂಡು ಕೂತ ಮಡಿಕೇರಿ ತಾಲೂಕಿನ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಬಡ್ಡಿನ ನಳಿನಿ ಪೂವಯ್ಯವು ಹೇಳಿದವು. ಕೊಡಗು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳ ಕಲಿಕೆ ಹೆಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲೆನ ಎಲ್ಲಾ ಕ್ಲಸ್ಟರ್ಲಿ ಮಕ್ಕಳಿಗಾಗಿ ಕಲಿಕಾ ಹಬ್ಬನ ಆಚರಿಸ್ತಾ ಇದ್ದು, ನಾಪೋಕ್ಲು ಕ್ಲಸ್ಟರ್ ವ್ಯಾಪ್ತಿನ ಕಲಿಕಾ ಹಬ್ಬನ ಎಂಎ ಮಾಡಲಿ ಆಚರಿಸಲಾಯಿತು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಸುವರ್ಣ ಬ್ಯಾಚ್ನ ವೈದ್ಯಕೀಯ ಶಿಕ್ಷಣದ 3 ಪದವೀಧರ ವಿದ್ಯಾರ್ಥಿಗ ಭಾರತೀಯ ಸೇನೆಯ ವೈದ್ಯಕೀಯ ವಿಭಾಗ ಆಗಿರುವ ಆರ್ಮಿ ಮೆಡಿಕಲ್ ಕೋರ್ ವಿಭಾಗಕ್ಕೆ ಆಯ್ಕೆಯಾದ 300 ಜನರಲ್ಲಿ ಸೇರಿಳು. ಮಿಲಿಟರಿ ಹಾಸ್ಪಿಟಲ್ ಕಿರ್ಕಿ, ಬೇಸ್ ಹಾಸ್ಪಿಟಲ್ ಗುವಾಹಟಿ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಬೆಂಗಳೂರಿಗೆ ಒಬ್ಬೊಬ್ಬರಂಗೆ ವರದಿ ಮಾಡಿಕೊಂಡವೆ. ಕೇಂದ್ರ ಸರ್ಕಾರದ ಕೊಡುವ 4ನೇ ಅತಿದೊಡ್ಡ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಗೌರವನ ಕೊಡಗಿನ ಹಿರಿಯ ಜನಪದ ಕಲಾವಿದೆ ಐಮುಡಿ ಎಂಡ ರಾಣಿ ಮಚ್ಚಯ್ಯವು ಪಡ್ಕೊಂಡಳು. ಉಮ್ಮತ್ತಾಟ ನೃತ್ಯ ಪ್ರಕಾರನ ಹಲವಕ್ಕೆ ತರಬೇತಿ ನೀಡಿದ ಹಿನ್ನೆಲೆ ರಾಣಿ ಮಚ್ಚಯ್ಯವಕ್ಕೆ ಈ ಪ್ರಶಸ್ತಿ ಸಿಕ್ಕಿತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ತೆರೆ ಪಿಎಂ ಕಿಸಾನ್ ಯೋಜನೆಯಡಿಲಿ ರೈತರ ಆದಾಯ ಹೆಚ್ಚಿಸಿಕೆ. ಎಲ್ಲಾ ರೈತ ಕುಟುಂಬಗಳಿಗೆ ಪ್ರತಿ ವರ್ಷ 6,000 ಒಟ್ಟು 3 ಕಂತುಗಳಲ್ಲಿ ರೈತರ ಖಾತೆಗೆ ಜಮೆ ಮಾಡಲಾಗಿದೆ. ಈಗಾಗಲೇ ನೇರ ಆರ್ಥಿಕ ನೆರವು ಜಾರಿಯಲ್ಲಿದ್ದು ಫಲಾನುಭವಿಗ ಇಕೆವೈಸಿ ಮಾಡುವುದು ಅವಶ್ಯಕ. ಇಕೆವೈಸಿ ಮಾಡಿಕೊಂಡ ರೈತರಿಗೆ ಮಾತ್ರ ಮುಂದಿನ ಕಂತು ಬಿಡುಗಡೆ ಮಾಡಲಾಗಿದೆ. ಆದ್ದರಿಂದ ಇಕೆವೈಸಿ ಮಾಡಿಕೆ ಬಾಕಿ ಇರುವ ಬೇಗ ಮಾಡಿಕೊಂಡು ಕೂತ ಜಂಟಿ ಕೃಷಿ ನಿರ್ದೇಶಕರಾದ ಶಬಾನಾ ಇಂಶೇಖವು ತಿಳಿಸಿದರು. ಕೊಡಗು ಜಿಲ್ಲಾ ಪಂಚಾಯತ್ ಹಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ವತಿಯಿಂದ ಪೊನ್ನಂಪೇಟೆಯಲ್ಲಿ ನಡೆಸುತ್ತಿರುವ ಹೈದಗುಡೆಗಳ ಕ್ರೀಡಾ ವಸತಿ ನಿಲಯಕ್ಕೆ 2023-24 ಸಾಲಿಗೆ ಫೆಬ್ರವರಿ 8 ಮಡಿಕೇರಿ ಜನರಲ್ ತಿಮ್ಮಯ್ಯ ಆಟದ ಬಾಣಿಯಲ್ಲಿ, ಫೆಬ್ರವರಿ 9 ಕೂಡಿಗೆ ಸರ್ಕಾರಿ ಕ್ರೀಡಾಶಾಲೆ, 10 ಪೊನ್ನಂಪೇಟೆ ತಾಲೂಕು ಮಿನಿ ಆಟದ ಬಾಣಿಯಲ್ಲಿ ಪ್ರತಿಭಾನ್ವಿತ ಹಾಕಿ ಆಟಗಾರರ ಆಯ್ಕೆ ನಡೆದಿದೆ. ಹಂಗೆ ಕಿರಿಯ ಕ್ರೀಡಾ ವಸತಿ ನಿಲಯಕ್ಕೆ ಅಥ್ಲೆಟಿಕ್ಸ್ ಮತ್ತು ಹಾಕಿ ಆಟಲ್ಲಿ ಪ್ರತಿಭಾನ್ವಿತ ಆಟಗಾರರ ಆಯ್ಕೆ ನಡೆದಿದೆ ಅಂತ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಗ್ರೇಟರ್ ರಾಜಸಿಟ್ ಉದ್ಯಾನವನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರಿಂದ ವೀಕ್ಷಣೆ ಮಾಡಿದ್ದು, ಪ್ರವಾಸಿಗರನ್ನ ಜಾಸ್ತಿ ಸಂಖ್ಯೆಯಲ್ಲಿ ಆಕರ್ಷಿಸುವ ನಿಟ್ಟಿನಲ್ಲಿ ಗ್ರೇಟರ್ ರಾಜಸಿಟ್ ಅಭಿವೃದ್ಧಿಪಡಿಸಲಾಯಿತು. ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಸಿಟ್ ವೀಕ್ಷಣೆಗೆ ಬರುತ್ತಿರುವುದರಿಂದ ಗ್ರೇಟರ್ ರಾಜಸಿಟ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಕರ್ಷಣೀಯ ಜಾಗ ಆದೆ ಅಂತ ಇವು ಹೇಳಿದವು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೆಂಡುಳ್ಳ ತಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಇಂದು ಜಿಲ್ಲೆಯ ಎಲ್ಲ ಭಾಗದಲ್ಲೂ ಅಂದೋಡೆ ನಡೆದ ಗಣರಾಜ್ಯೋತ್ಸವ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಕೆವೈಸಿ ಕಡ್ಡಾಯ. ಸುದ್ದಿ ವಿವರ: ಇಂದು ಜಿಲ್ಲೆ ಪೆಂಜ ತಾಲೂಕರ ಎಲ್ಲ ಕೇಂದ್ರಗಳು, ಹೋಬಳಿ ಕೇಂದ್ರಗಳು, ಸ್ಕೂಲ್ ಕಾಲೇಜಲ್ಲಿ, ಸರ್ಕಾರಿ ಕಚೇರಿ, ಸಂಘ ಸಂಸ್ಥೆಗಳು 74ನೇ ಗಣರಾಜ್ಯೋತ್ಸವದನ್ನ ಅಂದೋಡೆ ಕೈಚಿತು. ಮಡಿಕೇರಿಯ ಜಿಲ್ಲಾ ಕಳೆ ಬರಂಬಲ್ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಬಿಸಿ ನಾಗೇಶ್ ಓಜಾ ಪಾರಿಚಡುವಂಜೆ ಇಡೀ ದೇಶತ್ರ ಪ್ರತಿಯೊರು ಪ್ರಜೆಯು ನಲ್ಲರಿಕೆಯಲ್ಲಿ ಜೀವನ ನಡೆತನೆ ಕಂಡು ಸಂವಿಧಾನತರ ಆಶಯತ್ರ ಪೋಲೆ ಎಲ್ಲ ಜಾತಿ ಧರ್ಮ ವರ್ಗತ್ರ ಉದ್ದಾರಾಂಡು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಘೋಷವಾಕ್ಯತ್ರಕ್ಕೆ ದೇಶತ್ರ ಸಮಗ್ರ ಬಳಸಕ್ಕೆ ಕೇಂದ್ರ ಸರ್ಕಾರ ಬೋಂಡಿಚ್ಚಕ ಯೋಜನೆಯನ್ನು ರೂಪಿಸಿಟ್ಟಿದೆ. ಕೊಡಗು ಜಿಲ್ಲೆಯ 12 ಗ್ರಾಮ ಪಂಚಾಯತಿನ ಅಮೃತ ಗ್ರಾಮ ಪಂಚಾಯತಿ ಎಂದು ಗುರುತು ಮಾಡಿದ್ದು ಮನೆ ಇಲ್ಲದಂಗಕ್ಕೆ ಮನೆ ಕೊಡಪಕ್ಕೆ ಅಮೃತ ಗ್ರಾಮೀಣ ವಸತಿ ಯೋಜನೆ ಅನುಷ್ಠಾನಕ್ಕೆ ಕೊಂಡಬಂದನುಂಡು ಎಣಿಚೆ. ಶಾಸಕ ಅಪ್ಪಚ್ಚು ರಂಜನ್, ಮಡಿಕೇರಿ ನಗರಸಭೆ ಅಧ್ಯಕ್ಷ ಅನಿತಾ ಪೋಯ, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೂಡಿ ಅಡಿತಿ ಜತ್. ಇದೇ ನೇರತೆ ಈ ಕುರಿಯ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪಡೆದ ಜಾನಪದ ಕೋವರ ಸಾಧಕಗಳನ್ನು ಐಮುಡೆಂಡ ರಾಣಿ ಮಾಚಯ್ಯಂಗಳ ಸರ್ಕಾರತ್ರ ಪರ ಸನ್ಮಾನ ಮಾಡಿಚಿ. ಸೋಮರಪೇಟೆರ ರಾಷ್ಟ್ರೀಯ ಹಬ್ಬಗಳ ಸಮಿತಿ ರಾಧನೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ನರಗುಂದ್ ಓಜಾ ಪಾರಿಚಿಟ್ಟಿತು. ಇದೇ ನೇರತೆ ಮಾಜಿ ಪಟ್ಟಣಕಾರ, ಕ್ರೀಡಾ ಕೋವಲು ಸಾಧನೆ ಮಾಡಿದ ಸಾಧಕಂಗ ಕೈಂಜ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಏರ ಮಾರ್ಕ್ಸ್ ಪಡೆದ ಮಕ್ಕಳ ಸನ್ಮಾನ ಮಾಡಿಚಿ. ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುದುಗೂರು, ಕಾಳಿದೇವನ ಹೊಸೂರು, ಮದಲಾಪುರ, ಸೀಗೆ ಹೊಸೂರು, ಮಾವಿನಹಳ್ಳ ವ್ಯಾಪ್ತಿಯಲ್ಲಿ ಪ್ರತಿದಿನ ಕಾಡನೆಡ ಹಾವಳಿ ನುಂಡು ಬೊಳೆ ನಷ್ಟ ಅರಣ್ಯ ಜಂಗ. ಆ ಭಾಗತರ ಗ್ರಾಮಸ್ಥಂಗ ಅರಣ್ಯ ಇಲಾಖೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗೆ ಪುಕಾರ ಕೊಡ್ತಿದ್ದ ಜತೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಮಡಿಕೇರಿ, ಸೋಮರಪೇಟೆ, ಕುಶಾನಗರ, ಹುದುಗೂರು, ಆನೆಕಾಡು ವ್ಯಾಪ್ತಿಯ ಅರಣ್ಯಾಧಿಕಾರಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಿಕುಟ್ಟಿರ ಪೋಯ ಎಂಗಡ ಮುಂದಳಿದನಂತೆ ಗ್ರಾಮಕ್ಕೆ ಪೋಪಂಜಿ ಖುದ್ದು ಪರಿಶೀಲನೆ ಮಾಡಿಚಿ. ಶಾಸಕಗಳನ್ನು ಎಂಪಿ ಅಪ್ಪಚ್ಚು ರಂಜನ ಎಂಗಡ ಕೋರೋ ಕರಕೇರಿ ನಾಳೆ 24 ಗಂಟೆಗೆ ಮಡಿಕೇರಿಯ ಕಾವೇರಿ ಕಲಾಕ್ಷೇತ್ರದಲ್ಲಿ ವಸತಿ ಯೋಜನೆಯ ಫಲಾನುಭವಿಯಕ್ಕೆ ಮಂಜೂರಾತ್ರಿ ಪತ್ರ ಕೊಡಪ. ಪಿಂಜ ಸಾರ್ವಜನಿಕಗಳೊಂದು ಅಹವಾಲು ಸ್ವೀಕಾರ ಮಾಡುವಂತೆ ಪೌರಾಯುಕ್ತಗಳನ್ನು ವಿಜಯ್ ಅಯ್ಯಂಗ ಅರಿಚಿಟ್ಟಿತು. ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ 96 lakh rupees ಕಣಕ್ಕಲ್ಲಿ ಪುದೇ ದಾಯಿತಿ ಕಟ್ಟಿತುಳ್ಳ ಕಟ್ಟಡದ ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ಬಿಸಿ ನಾಗೇಶ್ ಇಂದು ಉದ್ಘಾಟನೆ ಮಾಡಿಚಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತಂಗಡ ಆದಾಯತ್ನ ಪೊಂದುಚಿಡುವ ಉದ್ದೇಶದಲ್ಲಿ ಜಿಲ್ಲೆಯ ಎಲ್ಲ ರೈತ ಕುಟುಂಬಕಾರಕ್ಕೆ ಪ್ರತಿ ಕಾಲ 6000 rupees ಮುಂದೆ ಕಂತಲ್ಲಿ ರೈತಂಗಡ ಬ್ಯಾಂಕ್ ಖಾತೆ ಕಟ್ಟಿಕೊಂಡು ಜಿಲ್ಲೆಯಲ್ಲಿ ಸುಮಾರು 49,589 ರೈತಂಗ ನೋಂದಣಿ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟನಕ್ಕೆ ಯೋಜನೆಯ ಸಹಾಯ ಪಡೆದನುಳ್ಳ ಫಲಾನುಭವಿಯ ಈಕೆ ವಹಿಸಿ ಮಾಡುವುದು ಕಡ್ಡಾಯ ಆಯ್ತಿಪ್ಪ. ಮಿನ್ಯತ್ರ ಕಂತರ ಪಣ ಕಟ್ಟೊಂಡು ಹಚ್ಚಂಗಿ ಈಕೆ ವಹಿಸಿ ಕಡ್ಡಾಯ ಆಯ್ತಿಪ್ಪ. ಕೇಂದ್ರ ಸರ್ಕಾರ ಇದಕ್ಕೆ ಇಕ್ಕಾಗಲೇ ಸ್ಪಷ್ಟ ಅನುಸೂಚನೆ ಕೊಡ್ತಿತ್ತು. ಇವರ ಮಾಹಿತಿಗೆ ರೈತಂಗ ತಂಗಡ ಪಕ್ಕತ್ತರ ರೈತ ಸಂಪರ್ಕ ಕೇಂದ್ರ ಇಲ್ಲೆಂಗೆ ನಾಗರಿಕ ಸೇವಾ ಕೇಂದ್ರತ್ನ ಕಟ್ಟಿತು ಅರ್ಜಿ ಉಂಡು ಕೃಷಿ ಜಂಟಿ ನಿರ್ದೇಶಕಗಳನ್ನು ಶಬನ ಎಂ ಶೇಖಂಗ ಅರಿಚಿಟ್ಟಿತು. ಪೊನ್ನಂಪೇಟೆ ತಾಲೂಕು ಐತೆ ಅಧಿಕೃತ ಘೋಷಣೆ ಮಾಡಿತ್ತು ದಂಡಕಾಲ ಆಯ್ತು ಉಂಡೆಂಗೋ ಎಲ್ಲ ಇಲಾಖೆಯ ಸೇವೆ ಈ ಭಾಗದ ಜನಕ್ಕೆ ಕಟ್ಟಿಂಡಿಲ್ಲ. ಸಾರ್ವಜನಿಕಂಗಕ್ಕೆ ತೀರ ಅವಶ್ಯ ಉಳ್ಳನತ್ತ ಭೂಮಾಪನ ಇಲಾಖೆ, ಕೃಷಿ ಪಿಂಜ ತೋಟಗಾರಿಕಾ ಇಲಾಖೆ, ಪೊಲೀಸ್ ಉಪ ಅಧೀಕ್ಷಕಂಗಡ ಕಚೇರಿ ಕೊಡದನಕ್ಕೆ ಎಲ್ಲ ಇಲಾಖೆಯ ಸೇವೆ ಜನಕ್ಕೆ ಕಟ್ಟಿಂಡಿಲ್ಲ. ತೊಡಕೆ ಸರ್ಕಾರ ಇದರ ಬಗ್ಗೆ ಏರ ಮ್ಯಾನ ತೋರಿಸಿಕೊಂಡು ಸಾರ್ವಜನಿಕಂಗ ಜಿಲ್ಲಾಡಳಿತಕ್ಕೆ ಮನವಿ ಕಾಗದನ್ನ ಕೊಡ್ತಿತ್ತು. ಮದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ರಾಜ್ಯದಲ್ಲಿ ಗಣರಾಜ್ಯೋತ್ಸವತ್ರ ಮಾರಿಪತ್ತು ಮಾಜಿ ಪಟ್ಟಣಕಾರಕ್ಕೆ ಪಿಂಜ ಇಕ್ಕ ಸೇವೆಲೊಳಂಗಕ್ಕೆ ಗೌರವ ಕೊಡಪನತ್ತ ಯೋಧ ನಮನ ಕಾರ್ಯಕ್ರಮ ಇಂದು ನಡೆದಿತ್ತು. ಪೊನ್ನಂಪೇಟೆ ತಾಲೂಕು ದೇವರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರಕಾಡು ಪೈಸಾರಿ ರಸ್ತೆ ಚಾಯಿ ಕೊಟ್ಟ ಕಾಮಗಾರಿಗೆ ಶಾಸಕ ಕೆಜಿ ಬೋಪಯ್ಯ ನಿನ್ನಂದು ಭೂಮಿ ಪೂಜೆ ನಡೆಸಿಚಿ. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7 ಗಂಟೆ ಆಗಲಿದೆ. ಇನ್ನು ಮುಂದೆ ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಭಾರತದ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ದೇಶವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:30:15. ಹಳ್ಳಿಗಟ್ಟು ಬೀರಂಪರೆ ಶ್ರೀ ಪಾಷಾಣಮೂರ್ತಿ ಕೊರಗಜ್ಜ ದೈವಸ್ಥಾನದಲ್ಲಿ ವಾರ್ಷಿಕ ದೈವ ಕೋಲ ಇದೆ.